ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಹಾಗೆಯೇ ಮುಂಬರುವ ದಿನಗಳಲ್ಲಿ ಈಗಾಗಲೇ ಯಾರು ಮಾಡಿಸಿದ್ದೀರೋ ಅವರನ್ನು ಹೊರತುಪಡಿಸಿ ಮಾಡಿಸದೇ ಇರುವಂಥ ರೈತರು ತಕ್ಷಣವೇ ನಿಮ್ಮ ಬಳಿಗೆ ಈ ಸಂಚಾರಿ ಘಟಕ ಮೊಬೈಲ್ ವ್ಯಾನ್ ಬರುವಂಥ ಸಂದರ್ಭದಲ್ಲಿ ತಾವು ಇದರ ಪರೀಕ್ಷೆಯನ್ನು ಚಾಚು ತಪ್ಪದೆ ಕಡ್ಡಾಯವಾಗಿ ಮಾಡಿಸಿ ಮತ್ತೆ ಮುಂದಿನ ಬಾರಿ ಯಾವಾಗ ಬರ್ತೀರಿ ಅನ್ನುವಂಥ ವೇಳೆಯನ್ನು ಪಕ್ಕದ ಹಳ್ಳಿಗೆ ಏನಾದರೂ ತಿಳಿಸ್ಲಿಕ್ಕೆ ಸಾಧ್ಯವಿದ್ರೆ ಖಂಡಿತವಾಗಿ ಕೂಡ ಅಂಥವರಿಗೂ ಕೂಡ ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರು ನೀಡಿದಂಥ ಮೊಬೈಲ್ ಸಂಖ್ಯೆಯನ್ನು ಅವ್ರಿಗೂ ಕೂಡ ನೀಡಿ ಅವರು ಕೂಡ ಇದರ ಸೌಲಭ್ಯವನ್ನು ಪಡೆದುಕೊಳ್ಳಲಿಕ್ಕೆ ತಾವು ಕೂಡ ಸಹಕರಿಸ್ತೀರಿ ಅನ್ನುವಂಥ ಆಶಯದೊಂದಿಗೆ ರೈತ ಬಾಂಧವರು ಈವರೆಗೆ ಮಣ್ಣು ಪರೀಕ್ಷೆಯ ಉಚಿತ ವಿಧಾನವನ್ನು ರೈತ ಬಾಂಧವರ ಜಮೀನಿಗೆ ನೇರವಾಗಿ ತೆರಳಿ ಅವರಿಗೆ ಈ ಮಣ್ಣು ಪರೀಕ್ಷೆಯನ್ನು ಮಾಡೋದರ ಜೊತೆಗೆ ಮಣ್ಣು ಆರೋಗ್ಯ ಚೀಟಿಯನ್ನು ನೀಡುವಂಥ ಒಂದು ವಿಶೇಷ ಸೌಲಭ್ಯವನ್ನು ತಾವೆಲ್ಲರೂ ಕೂಡ ಪಡೆದುಕೊಳ್ತೀರಿ ಅನ್ನುವಂಥ ಆಶಯದೊಂದಿಗೆ ರೈತ ಬಾಂಧವರು ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಮಂಜುನಾಥ್ ಅವರೇ, ತಮ್ಮ ಮಾಹಿತಿ ನಮ್ಮ ರೈತ ಬಾಂಧವರಿಗೆ ಮತ್ತಷ್ಟು ಪೂರಕವಾಗಲಿದೆ. ಉತ್ಕೃಷ್ಟ ಗುಣಮಟ್ಟದ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳಕ್ಕೆ ನಮ್ಮ ರೈತ ಬಾಂಧವರಿಗೂ ಕೂಡ ಸಾಧ್ಯವಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು, ನಮಸ್ಕಾರ. ವಂದನೆಗಳು ರೈತ ಬಾಂಧವರು. ಇದುವರೆಗೂ ಮಣ್ಣು ಪರೀಕ್ಷೆ ಕುರಿತಾಗಿ ಹೆಚ್ ಮಂಜುನಾಥ ಅವರಿಂದ ಮಾಹಿತಿ ಕೇಳಿದರೆ. ಈ ಸಂದರ್ಶನದಲ್ಲಿ ಪಾಲ್ಗೊಂಡವರು ಬಿ ಪ್ರಸಾದ್. Thank you.

ಹೋಗೋಣ ಬರ್ತೀಯ ಚಂದಿರ ನೆಡೆಗೆ ಚಂದಿರ ನೆಡೆಗೆ ಹೋಗೋಣ ಬರ್ತೀಯ ಚಂದಿರ ನೆಡೆಗೆ ಚಂದಿರ ನೆಡೆಗೆ ಹೋಗೋಣ ಬರ್ತೀಯ ಚಂದಿರ ನೆಡೆಗೆ ಸುಮ್ಮನೆ ಹೇಳುವೆ ಏಕೆ ನಡ ನೀ ಮನೆಗೆ ಸುಮ್ಮನೆ ಹೇಳುವೆ ಏಕೆ ನಡ ನೀ ಮನೆಗೆ ಹೋಗೋಣ ಬರ್ತೀಯ ಕೃಷಿ ಗೀತೆಗಳನ್ನು ಕೇಳ್ತಾ ಇದ್ದೀರಿ ಇದುವರೆಗೂ ಕೂಡ. ಇನ್ನು ಕಿಸಾನ್ವಾಣಿ ಗ್ರಾಮಾಂತರಂಗದಲ್ಲಿ ಈ ವಾರದ ಕಾರ್ಯಕ್ರಮವನ್ನು ಮುಗಿಸೋ ಸಮಯವಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಹೊತ್ತು ನಾವು ಬರ್ತೇವೆ. ಅಲ್ಲಿವರೆಗೂ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು.